ಹಿಂದೆ ಆಯುಷ್ಮಾನ್ ಆಪ್ ಅನ್ನ ಡೌನ್ಲೋಡ್ ಮಾಡಿ ಮತ್ತು 70 ವರ್ಷ ಅಥವಾ ಅದಕ್ಕಿಂತ ಮೇಲ್ಪಟ್ಟ ನಾಗರಿಕರಿಗಾಗಿ ಆಯುಷ್ಮಾನ್ ವಯೋವಂದನ ಕಾರ್ಡ್ ಮಾಡಿಸಿಕೊಡಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ. देश के नौजवानों ने जॉब सीकर से ज्यादा जॉब क्रिएटर बनने का रास्ता चुना है. सोच से शुरू सपनों की उड़ान, भारत के स्टार्टअप बन रहे विकास की पहचान. पिछले 10 सालों में भारत सरकार से मान्यता प्राप्त देश के 2,00,000 से ज्यादा स्टार्टअप हर राज्य और हर क्षेत्र में इनोवेशन की नई कहानियां लिख रहे हैं और अपने सपनों को हकीकत बना रहे हैं, और यही है आत्मनिर्भर भारत की पहचान. स्टार्टअप इंडिया के अभूतपूर्व 10 साल. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಈಗ ಕೇಳಿ ಸಂದರ್ಶನ. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೇಳಿ, ಜಾನುವಾರು ಮತ್ತು ಸಾಕುಪ್ರಾಣಿಗಳಲ್ಲಿ ರೇಬಿಸ್ ರೋಗ ತಡೆಗಟ್ಟುವಿಕೆ. ಈ ಕುರಿತು ಉತ್ತರ ಕನ್ನಡ ಜಿಲ್ಲೆ ಕುಮಟಾದ ಸರ್ಕಾರಿ ಪಶು ವೈದ್ಯ ವಿಭಾಗದಲ್ಲಿ ಮುಖ್ಯ ಪಶು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ವಿಶ್ವನಾಥ್ ಹೆಗಡೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕುಮಾರ್ ಅಗಡಿ. ನಮಸ್ಕಾರ ರೈತ ಬಾಂಧವರೇ. ಇವತ್ತು ಉತ್ತರ ಕನ್ನಡ ಜಿಲ್ಲೆ ಕುಮಟಾದ ಸರ್ಕಾರಿ ಪಶುವೈದ್ಯ ವಿಭಾಗದಲ್ಲಿ ಮುಖ್ಯ ಪಶು ವೈದ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ವಿಶ್ವನಾಥ್ ಹೆಗಡೆ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಜಾನುವಾರು ಮತ್ತು ಸಾಕುಪ್ರಾಣಿಗಳಲ್ಲಿ ರೇಬಿಸ್ ತಡೆಗಟ್ಟುವಿಕೆ ಕುರಿತು ಮಾತನಾಡಲಿದ್ದಾರೆ. ಡಾಕ್ಟರ್ ವಿಶ್ವನಾಥ್ ಹೆಗಡೆ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ವಿಶ್ವನಾಥ್ ಹೆಗಡೆ ಅವರೇ, ನಮ್ಮ ರೈತ ಬಾಂಧವರು ಅದರಲ್ಲೂ ನಮ್ಮ ಕೇಳುಗರು ಹೆಚ್ಚು ಸಾಕು ಪ್ರಾಣಿಗಳನ್ನ ಮನೆಯಲ್ಲಿ ಸಾಕ್ತಿರ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಸಾಕು ಪ್ರಾಣಿಗಳಲ್ಲಿ ಬರ್ತಕ್ಕಂಥ ಕಾಯಿಲೆಗಳು ಯಾವ್ಯಾವು? ಮತ್ತೊಮ್ಮೆ ಎಲ್ಲ ಶ್ರೋತೃಗಳಿಗೆ ನಮಸ್ಕಾರಗಳು. ಈಗ ತಾವು ಕೇಳಿದಾಗೆ ಜಾನುವಾರುಗಳಲ್ಲಿ ಅಥವಾ ಸಾಕು ಪ್ರಾಣಿಗಳಲ್ಲಿ ಮುಖ್ಯವಾಗಿ ಬರುವಂತಹ ಕಾಯಿಲೆಯನ್ನ ನಾವು ಬ್ಯಾಕ್ಟೀರಿಯಾದಿಂದ ಬರುವಂತಹ ಕಾಯಿಲೆ, ವೈರಸ್ ಇಂದ ಬರುವಂತಹ ಕಾಯಿಲೆ, ಹಾಗೇನೆ ಪರೋಪಜೀವಿಗಳಿಂದ ಬರುವಂತಹ ಕಾಯಿಲೆ ಅಂತ ವಿಂಗಡಿಸ್ತೀವಿ. ಸೊ ಅವುಗಳಲ್ಲಿ ಬ್ಯಾಕ್ಟೀರಿಯಾ ಇರಬಹುದು, ವೈರಸ್ ಇರಬಹುದು. ನಾವು ಕೆಲವೊಮ್ಮೆ ಮುಂಜಾಗ್ರತಾ ಕ್ರಮವನ್ನು ತಗೊಂಡ್ರೆ ಆ ಕಾಯಿಲೆಗಳು ಒಂದು ಪ್ರಾಣಿಯಿಂದ ಇನ್ನೊಂದು ಪ್ರಾಣಿಗೆ ಅಥವಾ ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡದೆ ಹೋದಂಗೆ ತಡೆಗಟ್ಟಲಿಕ್ಕೆ ಸಾಧ್ಯ ಇದೆ. ಸೊ ಈ ಎಲ್ಲ ಕಾಯಿಲೆಗಳಲ್ಲಿ, ಎಲ್ಲ ಜಾನುವಾರು ಬಿಸಿರಕ್ತ ಪ್ರಾಣಿಗಳಲ್ಲಿ ಬರುವಂತಹ ಕಾಯಿಲೆಗಳ ಜೊತೆಗೆ ನಮ್ಮ ಡೊಮೆಸ್ಟಿಕೇಟೆಡ್ ಅನಿಮಲ್ಸ್ ಅಥವಾ ರೈತರು ಸಾಕುವಂತಹ ಪ್ರಾಣಿಗಳಿಗೆ ಬರುವಂತಹ ಕಾಯಿಲೆಗಳಲ್ಲಿ ಕಾಲುಬಾಯಿ ರೋಗ ಇರಬಹುದು, ಕಂದು ರೋಗ ಇರಬಹುದು, ಇದೇ ತರ ಅನೇಕ ಕಾಯಿಲೆಗಳ ಜೊತೆಗೆ ರೇಬಿಸ್ ಅಂತ ಕರಿತೀವಿ ಅಥವಾ ನಾಯಿ ಕಚ್ಚಿದಾಗ ಬರುವಂತಹ ಕಾಯಿಲೆ, ಅದಕ್ಕೆ ನಾಯಿ ಹುಚ್ಚು ಅಂತ ಕರೀತಾರೆ, ಅದು ಸಹಿತ ಬಹಳ ಮುಖ್ಯವಾಗಿದೆ. ಡಾಕ್ಟರ್, ಈಗ ಸಾಕು ಪ್ರಾಣಿಗಳಲ್ಲಿ ಸಾಮಾನ್ಯವಾಗಿ ರೇಬಿಸ್ ಅತ್ಯಂತ ಪ್ರಚಲಿತವಾಗಿರತಕ್ಕಂತ ಕಾಯಿಲೆ, ಇದು ಬರದೇ ಹಾಗೆ ನಾವು ಯಾವ ಮುಂಜಾಗ್ರತೆಯನ್ನ ಕೈಗೊಳ್ಬೇಕಂತೀರಿ? ಈಗ ತಾವು ಹೇಳಿದಾಗೇನೆ ಜಾನುವಾರುಗಳಿಗೆ ಬರೋ ಕಾಯಿಲೆಗಳಲ್ಲಿ ಅತ್ಯಂತ ಜಾನುವಾರುಯಿಂದ ಅಥವಾ ಸಾಕು ಪ್ರಾಣಿಯಿಂದ ಮನುಷ್ಯರಿಗೆ ಬರುವಂತಹ ಬಹಳ ಡೇಂಜರಸ್ ಕಾಯಿಲೆ ಅಂತಂದ್ರೆ ರೇಬಿಸ್. ಅಂದ್ರೆ ಯಾಕೆ ಇದಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಅಂತಂದ್ರೆ, ಈ ರೇಬಿಸ್ ಕಾಯಿಲೆ ಒಮ್ಮೆ ಬಂತು ಅಂದ್ರೆ ಮನುಷ್ಯರಲ್ಲಿ ಇರಬಹುದು ಅಥವಾ ಜಾನುವಾರುಗಳಲ್ಲಿ ಇರಬಹುದು, ಅವುಗಳಿಗೆ ಚಿಕಿತ್ಸೆ ಇಲ್ಲ, ಅದೊಂದು ಮಾರಣಾಂತಿಕ ಕಾಯಿಲೆ. ಸೊ ಅದು ಬಂತು ಅಂತಂದ್ರೆ ಸಾವು ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಅದು ಬರದೇ ಹೋದಂಗೆ ನಾವು ಸಿಂಪಲ್ ಆಗಿ ಕೆಲವೊಂದಷ್ಟು ನಮ್ಮ ದಿನನಿತ್ಯದ ಪ್ರಾಣಿಗಳ ಒಡನಾಟದಲ್ಲಿ ಕೆಲವೊಂದಷ್ಟು ಕ್ರಮವನ್ನ ವಹಿಸಿದ್ರೆ ಖಂಡಿತವಾಗಿ ಆ ರೋಗ ಬರೋದನ್ನ 90% ತಡೆಗಟ್ಟಬಹುದು. ಅವುಗಳಲ್ಲಿ ಮುಖ್ಯವಾಗಿ ನಾವು ಸಾಕಿರುವಂತಹ ನಾಯಿ ಬೆಕ್ಕುಗಳು ಅಥವಾ ಜಾನುವಾರು ಅಂದ್ರೆ ಆಕಳು ಎಮ್ಮೆಗಳು, ಇವುಗಳ ಒಡನಾಟದಲ್ಲಿ ಶುಚಿತ್ವ ಬಗ್ಗೆ ನಾವು ಹೆಚ್ಚು ಕಾಳಜಿಯನ್ನು ವಹಿಸಬೇಕು. ನಮ್ಮ ಜಾನುವಾರುಗಳನ್ನು ಮುಟ್ಟದಾಗ ಅವುಗಳ ಕೈಯನ್ನು ತೊಳೆದುಕೊಳ್ಳುವುದಿರಬಹುದು ಅಥವಾ ಅವುಗಳ ಉಗುರು ಮತ್ತು ಹಲ್ಲು ತಾಗದಾಗ ಲಸಿಕೆಯನ್ನ ಹಾಕೋದಿರಬಹುದು, ಇದು ಬಹಳ ಮುಖ್ಯ ಆಗ್ತದೆ. ಡಾಕ್ಟರ್, ಈಗ ರೈತರು ಜಾನುವಾರುಗಳನ್ನ ಸಾಕ್ತಾರೆ ಕೃಷಿಗಾಗಿ, ಅದರಲ್ಲೂ ಈಗ ಉಪಕಸಬಾಗಿ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಈ ತರದ ಪ್ರಾಣಿಗಳನ್ನ ಸಾಕೊಂಡಿರ್ತಾರೆ. ಇವು ಎಲ್ಲೋ ಒಂದ್ ಕಡೆ ನಾಯಿಗಳು ಈ ತರ ರೇಬಿಸ್ ಕಾಯಿಲೆಯನ್ನು ಹೊಂದಿರತಕ್ಕಂತ ನಾಯಿಗಳು ನಮ್ಮ ಹಸುಗಳಿಗೆ ಅಥವಾ ನಮ್ಮ ಸಾಕು ಪ್ರಾಣಿಗಳಿಗೆ ಕಚ್ಚಿದಾಗ ಆಲ್ಮೋಸ್ಟ್ ಆಲ್ ರೇಬಿಸ್ ಕಾಯಿಲೆ ಬರುವಂತ ಚಾನ್ಸ್ ಆಗುತ್ತೆ. ಇದು ಬರದೇ ಹಾಗೆ ನಾವು ತಡೆಗಟ್ಟಬೇಕಾದ್ರೆ ಏನನ್ನ ಕ್ರಮವನ್ನ ಕೈಗೊಳ್ಬೇಕಂತೀರಿ? ಮುಖ್ಯವಾಗಿ ಯಾವುದೇ ಪ್ರಾಣಿಗೂ ಇರಬಹುದು, ಈಗ ಫಾರ್ ಎಕ್ಸಾಂಪಲ್ ನಾಯಿಯಿಂದ ನಾಯಿ ಇರಬಹುದು ಅಥವಾ ನಾವು ಸಾಕಿದಂತಹ ಹಸುಗಳು ಇರಬಹುದು, ಕುರಿ ಮೇಕೆಗಳು ಇರಬಹುದು, ನಾಯಿಗಳು ಕಚ್ಚಿದಂತಹ ಸಂದರ್ಭದಲ್ಲಿ ಕೂಡಲೇ ಮಾಡುವಂತದ್ದು ಅಂದ್ರೆ ನಾವು ಆ ಕಚ್ಚಿದ ಗಾಯಗಳನ್ನ ಚೆನ್ನಾಗಿ ತೊಳಿಬೇಕು, ವಾಶ್ ಮಾಡಬೇಕು. ಅದನ್ನ ಹೇಗೆ ಅಂತಂದ್ರೆ ಡಿಟರ್ಜೆಂಟ್ ಸೋಪ್ಸ್ ಅಂತ ಕರೀತಾರೆ ನಮ್ಮಲ್ಲಿ. ಅವುಗಳಲ್ಲಿ ಮುಖ್ಯವಾಗಿ ನಾವು ಬಟ್ಟೆ ತೊಳೆಯಲಿಕ್ಕೆ ಉಪಯೋಗಿಸುವಂತ ಯಾವುದೇ ಡಿಟರ್ಜೆಂಟ್ ಆದ್ರೂ ಡಿಟರ್ಜೆಂಟ್ ಸೋಪ್ ಇಲ್ಲ ಅಂದ್ರೆ ಲೈಫ್ ಬಾಯ್ ಸೋಪ್ ಇರಬಹುದು. ಇವುಗಳಿಂದ ಹೇಗೆ ಅಂದ್ರೆ ಮೇಲೆ ಜೋರಾಗಿ ಬೀಳುವಂತ ನಲ್ಲಿಯ ನೀರು ಆ ಗಾಯದ ಮೇಲೆ ಬೀಳಬೇಕು. ಕನಿಷ್ಠ 10-15 ನಿಮಿಷ ನೀರು ಬೀಳ್ತಾನೆ ಇರಬೇಕು ಗಾಯದಲ್ಲಿ. ಸೊ ಹೀಗೆ ಮಾಡೋದ್ರಿಂದ ಅದು ಯಾವುದೇ ಪ್ರಾಣಿ ಅಥವಾ ಮನುಷ್ಯರಿಗಿರ್ಬಹುದು, ಅದು ಕಚ್ಚಿದಾಗ ಆ ರೇಬಿಸ್ ಇರುವಂತ ನಾಯಿಯ ಜೊಲ್ಲು ಬಿದ್ದಿದ್ರೆ ಅದು ಕಂಪ್ಲೀಟ್ ಆಗಿ ವಾಶ್ ಆಗಿ ಹೋಗ್ತದೆ. ಅದ ನಂತರದಲ್ಲಿ ಲಸಿಕೆಯನ್ನು ಕೊಡಿಸಬೇಕಾಗ್ತದೆ. ಈಗ ಪ್ರಾಣಿಗಳಿಗಾದ್ರೆ ಪಶುವೈದ್ಯರು ಅವ್ರನ್ನ ಸಂಪರ್ಕಿಸಿದಾಗ ಯಾವ್ಯಾವ ದಿನಗಳಂದು ಅವುಗಳಿಗೆ ಲಸಿಕೆಯನ್ನು ಕೊಡಬೇಕು ಅನ್ನೋದನ್ನ ಹೇಳ್ತಾರೆ. ಅದೇ ಮನುಷ್ಯರಿಗೆ ಕಚ್ಚಿದಾಗಾದ್ರೆ ಕೂಡಲೇ ಆಸ್ಪತ್ರೆಗೆ ಹೋಗಿ ಅವುಗಳಿಗೆ ಲಸಿಕೆಯನ್ನ ಕೊಡಿಸ್ಕೋಬೇಕಾಗ್ತದೆ. ನಾವು ಪ್ರಾಣಿಗಳಂದ ತಕ್ಷಣ ಎಲ್ರಿಗೂ ಇಷ್ಟ, ಈಗ ಸಾಕು ಪ್ರಾಣಿಗಳಲ್ಲಿ ಅದರಲ್ಲೂ ನಾಯಿ ಬೆಕ್ಕು, ನಮ್ಮ ಮನೆಯಲ್ಲಿರ್ತಕ್ಕಂತಹ ಮಕ್ಕಳು ಸಹ ಅವನ್ನ ನೋಡಿದ ತಕ್ಷಣನೇ ಅವನ್ನ ಸಾಕಬೇಕು ಮನೆಯಲ್ಲಿ ತರಬೇಕು ಅನ್ನೋದೊಂದು ಆಸೆ ಎಲ್ರಿಗೂ ಇರುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಮಕ್ಕಳು ಈಗ ಬೀದಿ ನಾಯಿಗಳನ್ನಾಗಿರ್ಬೋದು ಬೆಕ್ಕುಗಳನ್ನಾಗಿರ್ಬೋದು ಇವುಗಳನ್ನ ತೆಗೆದುಕೊಳ್ಳುವ ಪೂರ್ವದಲ್ಲಿ ಯಾವ ರೀತಿ ನಾವು ಮುಂಜಾಗ್ರತೆಯನ್ನು ವಹಿಸಬೇಕು ಈ ರೇಬಿಸ್ ಬರದ ಹಾಗೆ ಅಥವಾ ಇನ್ನಿತರೆ ರೋಗಗಳು ಬರದ ಹಾಗೆ ನಾವು ತಡೆಗಟ್ಟಬಹುದು ಅಂತೀರಿ? ಈಗ ಒಂದು ವಿಷಯ ಅಂತಂದ್ರೆ ವಿಶೇಷವಾಗಿ ಬೀದಿ ನಾಯಿಗಳೇನಿರ್ತವೆ ಅವುಗಳನ್ನ ನಾವು ತಗೊಂಡು ಬರುವಾಗಿರ್ಬೋದು ಅಥವಾ ಅವುಗಳನ್ನ ಮುಟ್ಟುವಾಗಿರ್ಬೋದು, ಅದಕ್ಕೆ ರೇಬಿಸ್ ಇದೆ ಅನ್ನೋ ಕಲ್ಪನೆಯಿಂದನೇ ನಾವು ಅದನ್ನ ಹ್ಯಾಂಡಲ್ ಮಾಡಬೇಕು. ಯಾಕೆಂದ್ರೆ ತಾವೆಲ್ಲ ಕೇಳಿರ್ಬೋದು, ನಮ್ಮ ದೇಶದ ಒಬ್ಬ ಪ್ರಖ್ಯಾತ ಕಬಡ್ಡಿ ಪ್ಲೇಯರ್ ಆದಂತಹ ಸೋಳಂಕಿ ಅವರು ಬೀದಿ ನಾಯಿ ಮರಿಯನ್ನ ಮುಟ್ಟಿ ಆ ನಾಯಿ ಕಚ್ಚಿದಾಗಲೇ ರೇಬಿಸ್ ರೋಗ ಬಂದು ಮರಣ ಹೊಂದಿರೋದು ಇತ್ತೀಚೆಗೆ. ಸೊ ಅದಕ್ಕೆ ನಾವು ಏನು ಬೀದಿ ನಾಯಿ ಇರ್ಬೋದು ಬೀದಿ ನಾಯಿ ಮರಿ ಇರ್ಬೋದು ಪಾಪ ಅವುಗಳಿಗೊಂದು ಆಶ್ರಯ ನೀಡುವ ಅಂತೇಳಿ ಅವುಗಳನ್ನು ತರುವಾಗ ಮೊದಲನೇದಾಗಿ ಆ ನಾಯಿ ಮರಿಯ ಆರೋಗ್ಯದ ಬಗ್ಗೆ ಒಂದು ಸ್ಥೂಲ ಪರಿಚಯವನ್ನ ನೋಡ್ಬೇಕು ನಾವು. ಅಂದ್ರೆ ಚೆನ್ನಾಗಿದೆಯಾ, ಅದಕ್ಕೆ ಬಾಯಲ್ಲಿ ಎಂಜಲು ಬೀಳ್ತಾ ಇದೆಯಾ ಅಥವಾ ಕೊಟ್ಟಂತ ಆಹಾರ ತಿನ್ನುವಂತ ಸ್ಟೇಜ್ ಅಲ್ಲಿ ಇದೆಯೋ ಹೇಗೆ ಆತರ ನೋಡ್ಬೇಕು. ಮತ್ತೆ ಅದನ್ನು ತರುವಾಗ ಯಾವುದೇ ಕಾರಣಕ್ಕೂ ಕಚ್ಚಿಸ್ಕೋಬಾರ್ದು, ಅದರಿಂದ ಅದು ಕಚ್ಚಿಸಿಕೊಂಡ್ರೆ ನಮಗೆ ರೇಬಿಸ್ ಬರುವಂತ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಆರೋಗ್ಯವಾಗಿದೆ, ಜೊತೆಗೆ ಅದನ್ನು ಹುಷಾರಾಗಿ ಅದನ್ನ ಮಾತಾಡಿಸಿ ಚೆನ್ನಾಗಿ ಅದಕ್ಕೆ ಒಂಚೂರು ಆಹಾರವನ್ನು ಕೊಟ್ಟು ಅದು ನಮ್ಮ ಜೊತೆಗೆ ಸ್ವಲ್ಪ ಸ್ನೇಹವನ್ನ ಬೆಳೆಸಿಕೊಂಡ ನಂತರದಲ್ಲಿ ನಾವು ಅದನ್ನು ತಗೊಂಡು ಬರಬಹುದು. ಆ ನಂತರದಲ್ಲಿ ಈ ಸಾಕು ಪ್ರಾಣಿಗಳನ್ನ ನಾವೇನ್ ತಗೊಂಬಂದಿರ್ತೀವಲ್ಲ ಇವನ್ನ ವರ್ಷದಲ್ಲಿ ಎಷ್ಟು ಬಾರಿ ನಾವು ಲಸಿಕೆಗಳನ್ನ ಹಾಕಿಸಬೇಕಂತೀರಿ? ಮುಖ್ಯವಾಗಿ ರೇಬಿಸ್ ತಡೆಗಟ್ಟಲಿಕ್ಕೆ ಒಂದು ನಾಯಿಗಳು ಕಚ್ಚಿದಾಗ ಆ ಗಾಯವನ್ನ ವಾಶ್ ಮಾಡುವಂತದ್ರ ಜೊತೆಗೆ ನಾವು ಸಾಕಿದಂತ ನಾಯಿಗಳಿಗೆ ರೇಬಿಸ್ ಬರದೇ ಹೋದಂಗೆ ಲಸಿಕೆ ಮಾಡೋದು ಉತ್ತಮವಾದಂತಹ ವಿಧಾನ, ರೇಬಿಸ್ ರೋಗ ತಡೆಗಟ್ಟುವಲ್ಲಿ ಒಂದು ಪ್ರಾಮುಖ್ಯತೆಯನ್ನು ವಹಿಸುತ್ತದೆ. ಸೊ ಮೊದಲನೇದಾಗಿ ಚಿಕ್ಕ ಮರಿಗಳೇನಿರ್ತವೆ, ನಾಯಿ ಇರಬಹುದು ಆಮೇಲೆ ನಾವು ಸಾಕುವಂತ ಬೆಕ್ಕುಗಳು ಇರಬಹುದು, ಅವುಗಳಿಗೆ 2.5 ತಿಂಗಳ ವಯಸ್ಸಾದಾಗ ಅಂದ್ರೆ ಚಿಕ್ಕ ಮರಿ ಏನಿರ್ತದೆ 2.5 ತಿಂಗಳದು ಅವಾಗ ಮೊದಲನೇ ಇಂಜೆಕ್ಷನ್ ಅನ್ನು ಕೊಡಿಸಬೇಕು, ರೇಬಿಸ್ ಪ್ರತಿಬಂಧಕ ಲಸಿಕೆ ಅಂತ ಹೇಳ್ತೀವಿ ಅದಕ್ಕೆ. ಸೊ ಫಸ್ಟ್ ಇಂಜೆಕ್ಷನ್ ಕೊಡಬೇಕು, ಮೊದಲನೇ ಇಂಜೆಕ್ಷನ್ ಕೊಟ್ಟು 1 ತಿಂಗಳ ಒಳಗಡೆಗೆ ಅಂದ್ರೆ 21 ದಿವಸದ ನಂತರ ಇನ್ನೊಂದು ಲಸಿಕೆಯನ್ನು ಕೊಡಬೇಕು, ಅದಕ್ಕೆ ಬೂಸ್ಟರ್ ಅಂತ ಕರಿತೀವಿ. ಆಮೇಲೆ ನಾವು ಸಾಕಿದಂತ ನಾಯಿ ಮತ್ತು ಬೆಕ್ಕುಗಳು ಎಷ್ಟು ವರ್ಷ ಅವು ಬದುಕ್ತಾವ ನಮ್ಮ ಜೊತೆಗೆ, ಪ್ರತಿ ವರ್ಷನೂ ವರ್ಷಕ್ಕೆ ಒಂದು ಇಂಜೆಕ್ಷನ್ ಅನ್ನು ಕೊಡ್ತಾನೆ ಇರಬೇಕು, ಆ ಲಸಿಕೆಯನ್ನ ಹಾಕ್ತಾನೇ ಇರಬೇಕು, ಪ್ರತಿ ವರ್ಷ ಕೊಡಬೇಕು. ಇನ್ನು ಸಾಮಾನ್ಯವಾಗಿ ಈಗ ನಾವು ಮಾಂಸಕ್ಕಾಗಿ ಕೆಲವು ಪ್ರಾಣಿಗಳನ್ನ ಬಳಸ್ತೀವಿ, ಅದರಲ್ಲೂ ಈ ಕುರಿ ಆಗಿರ್ಬೋದು ಮೇಕೆ ಆಗಿರ್ಬೋದು ಹಂದಿ ಆಗಿರ್ಬೋದು, ಈ ಪ್ರಾಣಿಗಳಿಗೆ ನಾಯಿಗಳು ಒಂದು ವೇಳೆ ಕಚ್ಚಿದಾಗ ಅದು ರೇಬಿಸ್ ಬರದ ಹಾಗೆ ಅಥವಾ ಮಾಂಸವನ್ನು ಸೇವಿಸಿದಾಗ ಮನುಷ್ಯರಿಗೆ ರೇಬಿಸ್ ಕಾಯಿಲೆ ಬರದ ಹಾಗೆ ಯಾವ ರೀತಿ ತಡೆಗಟ್ಟಬಹುದು ಅಂತೀರಿ? ತಾವು ಕೇಳಿದಾಗೆ ಮಾಂಸಕ್ಕಾಗಿ ಉಪಯೋಗಿಸುವಂತ ಪ್ರಾಣಿಗಳು ಈಗ ಕುರಿ ಮೇಕೆ ಇರ್ಬೋದು ಹಂದಿ ಇರ್ಬೋದು, ಅವುಗಳಿಗೆ ನಾಯಿ ಕಚ್ಚಿದಾಗ ನಾವು ನಾಯಿ ಕಚ್ಚಿದಾಗ ರೇಬಿಸ್ ಬರದೆ ಹೋದಂಗೆ ಏನು ಕ್ರಮ ಅಂತ ಹೇಳಿದೆ, ಗಾಯಗಳನ್ನ ಚೆನ್ನಾಗಿ ವಾಶ್ ಮಾಡೋದು, ಜೊತೆಗೆ ಅವುಗಳಿಗೆ ಲಸಿಕೆ ಕೊಡೋದು, ಬರದೆ ಹೋದಾಗ ಈಗ ಕುರಿನೋ ಮೇಕೆನೋ ಅಥವಾ ಹಂದಿಗೋ ಯಾವುದೋ ಒಂದು ನಾಯಿ ಕಚ್ಚಿದೆ ಅದಕ್ಕೆ ರೇಬಿಸ್ ಇದೆ ಅಂತ ಅಂದ್ಕೊಳ್ಳೋಣ, ಅಂತ ಪ್ರಾಣಿಗಳನ್ನ ಮನುಷ್ಯ ಮಾಂಸಕ್ಕಾಗಿ ಬಳಸಿದಾಗ ಈಗ ತಾವು ಹೇಳಿದಾಗೆ ನಾವು ಮಾಂಸಕ್ಕಾಗಿ ಉಪಯೋಗಿಸುವಂತಹ ಪ್ರಾಣಿಗಳಲ್ಲಿ ಬೈ ಚಾನ್ಸ್ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಗಮನಕ್ಕೆ ಬಾರದ ಹಾಗೆ ನಾಯಿ ಏನಾದ್ರು ಕಚ್ಚಿದ್ದು ರೇಬಿಸ್ ಇದ್ರೆ ಅನ್ನುವಂತ ನಾವು ಭಯ ಪಡೋ ಅವಶ್ಯಕತೆ ಇಲ್ಲ. ಯಾಕೆಂತಂದ್ರೆ ನಮ್ಮಲ್ಲೆಲ್ಲ ನಮ್ಮ ಭಾರತೀಯ ಅಡುಗೆ ಪದ್ಧತಿಯಲ್ಲಿ ನಾವು ಮಾಂಸವನ್ನು ಸಹಿತ ಬೇಯಿಸಿ ಅನ್ನುವಂಥದ್ದು. ಸೊ ಹಾಗಾಗಿ ಆ ಬೇಯಿಸಿದಂತ ಮಾಂಸದಲ್ಲಿ ರೇಬಿಸ್ ವೈರಾಣು ಜೀವ ಇರುವುದಿಲ್ಲ. ಸೊ ನಾವು ಬೇಯಿಸಿದ ತಕ್ಷಣದಲ್ಲಿ ಆ ವೈರಸ್ ಏನಿದೆ ಅದರದ್ದು ಡಿನೇಚುರೇಷನ್ ಆಫ್ ಪ್ರೋಟೀನ್ ಅಂತ ಕರಿತೀವಿ, ಆ ವೈರಸ್ ಸಾಯೋದ್ರಿಂದ ರೇಬಿಸ್ ಇದ್ದಂತ ಪ್ರಾಣಿ ಇದ್ರೂ ಸಹಿತ ನಮಗೆ ಗೊತ್ತಿಲ್ಲದ ಹಾಗೆ ಮಾಂಸವನ್ನ ಸೇವಿಸಿದ್ರೆ ರೇಬಿಸ್ ಬರೋದಿಲ್ಲ. ಬರೋದಿಲ್ಲ ಬರೋದಿಲ್ಲ ಅಂದ್ರೆ ಬೇಯಿಸಿ ತಿನ್ನೋದ್ರಿಂದ ಯಾವುದೇ ರೀತಿಯ ಕಾಯಿಲೆಗಳು ಹರಡೋದಿಲ್ಲ. ಅದನ್ನ ಎಷ್ಟು ಪ್ರಮಾಣದಲ್ಲಿ ಯಾವ ರೀತಿ ಬೇಯಿಸಬೇಕಂತೀರಿ? ಅದು ಯೂಶಲಿ ನಮ್ಮಲ್ಲಿ ಬಾಯ್ಲಿಂಗ್ ಟೆಂಪರೇಚರ್ ಅಂತೀವಿ. ನಾವು ಯಾವುದೇ ವಸ್ತು ಆದ ತರಕಾರಿ ಇರಬಹುದು ಅಥವಾ ಮಾಂಸ ಇರಬಹುದು, ಅದನ್ನ ಚೆನ್ನಾಗಿ ನೀರು ಕುದಿದ ತಕ್ಷಣದಲ್ಲಿ ಅದನ್ನ ಹಾಕಿ ಕನಿಷ್ಠ 10 ನಿಮಿಷ ಆರು ಅದು ಕುದಿಬೇಕು. ಅದು ಬಾಯ್ಲಿಂಗ್ ವಾಟರ್ ಇದ್ದು ಅದು ಮಾಂಸ ಸಹಿತ ಬೆಂದ ತಕ್ಷಣದಲ್ಲಿ ಅದು ವೈರಸ್ ಸತ್ತೋಗ್ಬಿಡುತ್ತದೆ. ಹಾಗಾಗಿ ಅದನ್ನ ಸೇವಿಸೋದ್ರಿಂದ ನಮಗೆ ರೇಬಿಸ್ ಕಾಯಿಲೆ ಬರದ ಹೋದಂಗೆ ತಡೆಗಟ್ಟಬಹುದು. ಇನ್ನೊಂದು ಡಾಕ್ಟರ್, ಈಗ ಕಾಡು ಪ್ರಾಣಿಗಳಲ್ಲಿ ಹೆಚ್ಚಾಗಿ ಈ ರೇಬಿಸ್ ವೈರಸ್ ಕಾಣಿಸಿಕೊಳ್ಳುತ್ತದೆ, ಯಾವ ಪ್ರಾಣಿಗಳಲ್ಲಿ ಈ ರೇಬಿಸ್ ವೈರಸ್ ಕಾಣಿಸಿಕೊಳ್ತದಂತೆ? ನಿಜವಾದ ಸಂಗತಿ ಹೇಗಿದೆ ಅಂದ್ರೆ, ಸಾಕು ಪ್ರಾಣಿಗಳಲ್ಲಿ ರೇಬಿಸ್ ಕಂಟಿನ್ಯೂಸ್ ಆಗಿ ಕಾಣಿಸ್ತಾ ಇರೋದಕ್ಕೆ ಕಾಡಿನಲ್ಲಿರುವಂತ ನರಿ ತೋಳಗಳು ಅವೇ ಮುಖ್ಯವಾದಂತಹ ಪ್ರಾಣಿಗಳು. ಅವು ಯಾಕೆಂದ್ರೆ ಸಾಕಷ್ಟು ಮಾಂಸ ಸೇವನೆ ಮಾಡುತ್ತಾ ಇರೋದ್ರಿಂದ ಅವುಗಳಲ್ಲಿ ಯಾವಾಗ್ಲೂ ರೇಬಿಸ್ ವೈರಸ್ ಇರುವಂತಹ ಚಾನ್ಸ್ ಇರುತ್ತೆ. ಅವು ಅಕಸ್ಮಾತ್ ಆಗಿ ಈಗ ಕಾಡಂಚಿನ ಪ್ರದೇಶಗಳಲ್ಲಿ ಇರುವಂತಹ ಸಾಕು ನಾಯಿಗಳ ಜೊತೆ ಸಂಪರ್ಕಕ್ಕೆ ಬಂದಾಗ ಅವುಗಳಿಂದನೇ ರೇಬಿಸ್ ಹರಡುವಂತಹದ್ದು. ಸೊ ಕಾಡಿನಲ್ಲಿರುವಂತಹ ನರಿ ಮತ್ತು ತೋಳಗಳಲ್ಲಿ ರೇಬಿಸ್ ಬಹಳ ಮುಖ್ಯವಾದಂತಹ ಕಾಯಿಲೆ, ಮತ್ತು ಅದು ರೇಬಿಸ್ ಕಾಯಿಲೆ ಯಾವಾಗ್ಲೂ ಹರಡೋದಕ್ಕೆ ಮುಖ್ಯ ಕಾರಣ ಕೂಡ. ಈ ಸಾಕು ಪ್ರಾಣಿಗಳಲ್ಲಿ ಸಾಂಕ್ರಾಮಿಕ ರೋಗ ತುಂಬಾ ನಾವು ನೋಡ್ತೀವಿ, ಸಾಂಕ್ರಾಮಿಕ ರೋಗ ರುಜಿನಗಳು ಬರೋದು ಸಾಮಾನ್ಯವಾಗಿರುತ್ತದೆ. ಇಂತಹ ಒಂದು ಕಾಯಿಲೆಗಳು ಬರದೆ ಹಾಗೆ ಮುಂಜಾಗ್ರತವಾಗಿ ಯಾವ ರೀತಿ ನಾವು ಕ್ರಮಗಳನ್ನು ಕೈಗೊಂಡ್ರೆ ಸಾಂಕ್ರಾಮಿಕ ಕಾಯಿಲೆಗಳು ಅಥವಾ ರೋಗಗಳು ಬರದೆ ಹಾಗೆ ತಡೆಗಟ್ಟಬಹುದು? ಈಗೆಲ್ಲ ನಾವು ಸಾಕು ಪ್ರಾಣಿಗಳಲ್ಲಿ ಜಾನುವಾರುಗಳಲ್ಲಿ ಸಾಂಕ್ರಾಮಿಕ ಕಾಯಿಲೆಗಳು ವಿಶೇಷವಾಗಿ ವೈರಸ್ ಇಂದ ಬರುವಂತಹ ಎಲ್ಲಾ ಕಾಯಿಲೆಗಳಿಗೆ ಈಗ ಲಸಿಕೆಗಳು ಲಭ್ಯವಾಗಿದೆ. ಬಂದ ಮೇಲೆ ಅವುಗಳಿಗೆ ರೋಗ ನಿರೋಧಕ ಶಕ್ತಿ ಆ ಪ್ರಾಣಿಯಲ್ಲಿ ಎಷ್ಟಿದೆ ಅದನ್ನ ಅವಲಂಬಿಸಿಕೊಂಡೇ ಪ್ರಾಣಿ ರೋಗದಿಂದ ಚೇತರಿಸಿಕೊಳ್ಳೋದು. ಈಗ ವೈರಸ್ ಕಾಯಿಲೆಗೆ ವಿಶೇಷವಾದಂತ ಔಷಧ ಅಂತಿಲ್ಲ, ಹಾಗಾಗಿ ಎಲ್ಲ ವೈರಸ್ ಕಾಯಿಲೆಗಳಿಗೆ ಈಗ ರೋಗ ನಿರೋಧಕ ಪ್ರತಿಬಂಧಕ ಲಸಿಕೆ ಏನಿದೆ ಅವುಗಳನ್ನ ಕಂಪಲ್ಸರಿಯಾಗಿ ಹಾಸಿಕೊಳ್ಳೋದ್ರಿಂದ ಅವುಗಳನ್ನ ತಡೆಗಟ್ಟಬಹುದು. ಈಗ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಆಕಳು ಮತ್ತು ಎಮ್ಮೆಗಳಲ್ಲಿ ಹೇಳಬೇಕು ಅಂದ್ರೆ ಕಾಲುಬಾಯಿ ರೋಗ, ಆಮೇಲೆ ಮತ್ತೆ ಹಂದಿಗಳಲ್ಲಿ ಹೇಳಬೇಕು ಅಂತಂದ್ರೆ ಕಾಲುಬಾಯಿ ರೋಗ ಇದೆ, ಕುರಿ ಮೇಕೆಗಳಲ್ಲಿ ಸಿಡುಬು ಕಾಯಿಲೆ ಇದೆ. ಸೊ ಅವಕ್ಕೆಲ್ಲ ಲಸಿಕೆಗಳು ಲಭ್ಯ ಇದೆ, ಲಸಿಕೆಯನ್ನು ಹಾಕಿಸ್ಕೋಬೇಕು. ಆದ್ರೆ ಇದಕ್ಕೆ ಸಂಬಂಧ ಯಾವ ಲಸಿಕೆಯನ್ನು ಹಾಕಿಸ್ಕೋಬೇಕಂತೀರಿ? ಲಸಿಕೆದ ಎಲ್ಲ ರೋಗಗಳು, ಕಾಲುಬಾಯಿ ರೋಗಕ್ಕೆ ಕಾಲುಬಾಯಿ ರೋಗ ಲಸಿಕೆ ಇದೆ, ಆಮೇಲೆ ಪಿಪಿಆರ್ ಅಂತ ಕುರಿಗಳಲ್ಲಿ ಬರ್ತದೆ ಅದಕ್ಕೆ ಪಿಪಿಆರ್ ಲಸಿಕೆ ಇದೆ, ಕರುಳು ಬೇನೆ ಅಂತ ಬರ್ತದೆ ಕರುಳು ಬೇನೆ ಲಸಿಕೆ ಇದೆ. ಅದನ್ನೆಲ್ಲ ಸರ್ಕಾರ ನಿಯಮಿತವಾಗಿ ಇಂತಿಂಥ ಮಾಹಿತಿಗಳಲ್ಲಿ ಇಂತಿಂಥ ದಿವಸಗಳಂದೇ ಕೊಡಬೇಕು ಅನ್ನುವಂತ ಒಂದು ಚಾರ್ಟ್ ಅನ್ನ ಕೊಟ್ಟಿದೆ, ನಿರ್ದೇಶನ ಇದೆ. ಅದೇ ಪ್ರಕಾರವಾಗಿ ಲಸಿಕೆಯನ್ನು ಕೊಡ್ತಾರೆ. ರೈತರು ತಾವು ಆಸಕ್ತಿ ತೋರಿಸಿ ಆ ಲಸಿಕೆಯನ್ನ ಹಾಕಿಸಿಕೊಳ್ಳಬೇಕು. ಆದರೆ ಇದೇ ಸಂದರ್ಭದಲ್ಲಿ ನಾವು ರೇಬಿಸ್ಗೆ ಸಂಬಂಧಪಟ್ಟಂತೆ ಹೇಳೋದಿದ್ರೆ, ರೇಬಿಸ್ ರೋಗಕ್ಕೆ ಮಾತ್ರ ಸಾಕಿದಂತ ಇತರೆ ಜಾನುವಾರುಗಳು ನಾಯಿಗಳನ್ನ ಬಿಟ್ಟು ಆಕಳು ಇರಬಹುದು ಕುರಿ ಮೇಕೆ ಇರಬಹುದು ಇವುಗಳಿಗೆ ರೋಗ ಬರದೇ ಹೋದಂಗೆ ಮುಂಜಾಗ್ರತಾ ಕ್ರಮವಾಗಿ ಲಸಿಕೆ ಹಾಕೋ ಪದ್ಧತಿ ಇಲ್ಲ. ನಾಯಿ ಏನು ಕಚ್ಚಿರ್ತದೆ ಆ ಸಂದರ್ಭದಲ್ಲಿ ಆದಷ್ಟು ಬೇಗ ಲಸಿಕೆಯನ್ನ ಹಾಕಿಸ್ಕೋಬೇಕು, ನಾಯಿಗಳಿಗೆ ಮಾತ್ರ ಪ್ರತಿಬಂಧಕವಾಗಿ ಲಸಿಕೆಯನ್ನ ಕೊಡಬೇಕು. ಒಬ್ಬ ವ್ಯಕ್ತಿಗೆ ಈಗ ನಾಯಿ ಕಚ್ಚಿದೆ ಅಂತ ಅನ್ಕೊಳ್ಳೋಣ, ನಾಯಿ ಕಚ್ಚಿದ ಎಷ್ಟು ದಿನಗಳಲ್ಲಿ ರೇಬಿಸ್ ಹರಡಬಹುದು ಅಂತೀರಿ? ನಾಯಿ ಕಚ್ಚಿದಂತ ರೇಬಿಸ್ ರೋಗ 13 ವರ್ಷ 16 ವರ್ಷದ ನಂತರ ಸಹಿತ ರೇಬಿಸ್ ಲಕ್ಷಣಗಳು ಕಂಡಿರೋದಿದೆ. ಇಂತಿಷ್ಟೇ ದಿವಸ ಅಂತಿಲ್ಲ, ಆದ್ರೆ ಅದ್ರಲ್ಲಿ ಬಹುಮುಖ್ಯವಾಗಿದ್ದು ಅಂತಂದ್ರೆ ಮೆದುಳಿಗೆ ಸಮೀಪವಿರುವಂತ ಅಂಗಾಂಗಕ್ಕೆ ಆ ನಾಯಿ ಕಚ್ಚಿದ್ರೆ ರೇಬಿಸ್ ಅತಿ ಬೇಗವಾಗಿ ಹರಡುತ್ತದೆ. ಉದಾಹರಣೆ ಕೊಡಬೇಕು ಅಂದ್ರೆ ಮುಖದ ಭಾಗ, ಈಗ ಕಿವಿಗೆ ಕಚ್ಚಬಹುದು ಅಥವಾ ಮೂಗಿಗೆ ಕಚ್ಚಬಹುದು. ಇಂತಹ ಸಂದರ್ಭದಲ್ಲಿ ಮೆದುಳಿಗೆ ತುಂಬಾ ಹತ್ತಿರ ಇರುವಂತ ಕ್ಷೇತ್ರ ಆದ್ದರಿಂದ ಆದಷ್ಟು ಬೇಗ ಒಂದು ತಿಂಗಳಲ್ಲೇ ಬರಬಹುದು, 15 ದಿವಸದಲ್ಲೇ ಬರಬಹುದು, ಇಲ್ಲ 6 ತಿಂಗಳ ನಂತರನೂ ರೇಬಿಸ್ ಬರಬಹುದು. ಅದೇ ನಮ್ಮ ಶರೀರದ ಕಾಲಿನ ಬೆರಳು, ತುತ್ತ ತುದಿಯ ಕಾಲಿನ ಬೆರಳಿಗೆ ನಾಯಿ ಕಚ್ಚಿದ್ರೆ ಅವಾಗ ರೇಬಿಸ್ ಹರಡುವಂತ ಕಾಲಾವಧಿ ಬಹಳ ಜಾಸ್ತಿ ಟೈಮ್ ಬೇಕು. ಈ ರೇಬಿಸ್ ಕಾಯಿಲೆ ಬರದ ಹಾಗೇನೆ ನಾವು ತಡೆಗಟ್ಟಬೇಕಾದ್ರೆ ಯಾವ ಮುಂಜಾಗ್ರತೆಯನ್ನು ವಹಿಸಬಹುದು? ಒಂದು, ನಾಯಿ ಕಚ್ಚಿದಂತ ಸಂದರ್ಭಗಳಲ್ಲಿ ಗಾಯಗಳನ್ನ ಚೆನ್ನಾಗಿ ತೊಳಿಬೇಕು. ಈಗ ಅದರಲ್ಲಿ ವಿಶೇಷವಾಗಿ ಇದರಲ್ಲಿ ಶಾಲಾ ಮಕ್ಕಳುಗಳು, ಸಣ್ಣ ಸಣ್ಣ ಮಕ್ಕಳೇನಿರ್ತಾರೆ ಅವರು ಬಹಳಷ್ಟು ಟೈಮಲ್ಲಿ ಬೀದಿ ನಾಯಿಗಳ ಜೊತೆಗೆ ನಾಯಿಗಳ ಕಚ್ಚಾಟ ಸಂದರ್ಭದಲ್ಲಿ ಇವರು ಹೋಗಿ ನಾಯಿಗಳ ಕಚ್ಚುವಂತಹ ಸಂದರ್ಭ ಇರ್ತದೆ, ಇಲ್ಲಾಂದ್ರೆ ಇವರು ಮುದ್ದು ಮಾಡ್ಲಿಕ್ಕೆ ಹೋಗಿ ಕಚ್ಚಿಕೊಂಡಂತಹ ಸಂದರ್ಭನೂ ಇರ್ತದೆ. ಸೊ ಆಗ ಆದಷ್ಟು ಬೇಗ ಆ ಗಾಯವನ್ನು ತೊಳಿಬೇಕು. ಯಾಕಂದ್ರೆ ಶಾಲಾ ಮಕ್ಕಳು ನಾಯಿ ಕಚ್ಚಿಕೊಂಡು ಮನೆಗೆ ಹೋಗಿ ವಾಶ್ ಮಾಡೋಕ್ಕಿಂತ ಆ ಸ್ಥಳದಲ್ಲಿ ಸದ್ಯದಲ್ಲಿ ಎಲ್ಲಿ ಮನೆ ಇದೆ ಅಥವಾ ಎಲ್ಲಿ ನೀರು ಸಿಗ್ತದೆ ಅಲ್ಲಿ ತಗೊಂಡು ಕೂಡಲೇ ಗಾಯವನ್ನ ವಾಶ್ ಮಾಡಬೇಕು. ಮತ್ತೆ ಅದರ ಜೊತೆಗೆ ಕೂಡಲೇ ಆಸ್ಪತ್ರೆಗಳಿಗೆ ಹೋಗಿ ಅವುಗಳಿಗೆ ರೇಬಿಸ್ ಬರದೆ ಹೋದಂಗೆ ಲಸಿಕೆಯನ್ನು ಹಾಕ್ತಾರೆ. ಕಚ್ಚಿದ ದಿವಸನೇ ಹಾಕಿಸ್ಕೋಬೇಕು, ಅದನ್ನ ಲೇಟ್ ಮಾಡಬಾರ್ದು. ಅದನ್ನ ಕಚ್ಚಿದ ದಿವಸ ಕೊಡ್ತಾರೆ, ಆಮೇಲೆ ಮೂರನೇ ದಿವಸ ಒಂದು ಇಂಜೆಕ್ಷನ್ ಕೊಡ್ತಾರೆ, ಏಳನೇ ದಿವಸ ಕೊಡ್ತಾರೆ, ಹದಿನಾಲ್ಕನೇ ದಿವಸ ಮತ್ತೆ ಇಪ್ಪತ್ತೆಂಟನೇ ದಿವಸ. ಮತ್ತೆ ಯಾವುದೇ ನಾಟಿ ಔಷಧಗಳು ಈ ರೇಬಿಸ್ ರೋಗಕ್ಕೆ ಔಷಧವಲ್ಲ. ಅದಕ್ಕೆ ಒಂದು ಗಾಯವನ್ನ ಕ್ಲೀನ್ ಆಗಿ ಸೋಪ್ ಹಾಕಿ ವಾಶ್ ಮಾಡಿದ ನಂತರದಲ್ಲಿ ಹತ್ತಿರದಲ್ಲಿ ಔಷಧ ಅಂಗಡಿಗಳಲ್ಲಿ ಸ್ಪಿರಿಟ್ ಅಂತ ಸಿಗ್ತದೆ, ಸರ್ಜಿಕಲ್ ಸ್ಪಿರಿಟ್ ಅಂತ. ನಾವು ಅಂದ್ರೆ ಪ್ರಾಣಿಗಳಿಗೆ ಶಸ್ತ್ರಚಿಕಿತ್ಸೆಯನ್ನ ಮಾಡುವಾಗ ಅಥವಾ ಮನುಷ್ಯರಲ್ಲಿ ಶಸ್ತ್ರಚಿಕಿತ್ಸೆಯನ್ನ ಮಾಡುವಾಗ ಅದನ್ನ ಗಾಯವನ್ನ ಅಥವಾ ಜಾಗವನ್ನ ಕ್ಲೀನ್ ಮಾಡಲಿಕ್ಕೆ ಬಳಸ್ತಾರೆ. ಸೊ ಅದನ್ನು ಉಪಯೋಗಿಸಬೇಕು, ಜೊತೆಗೆ ಅವತ್ತಿಂದನೇ ಲಸಿಕೆಯ ಶೆಡ್ಯೂಲ್ ಅನ್ನ ಪ್ರಾರಂಭಿಸಬೇಕು. ಡಾಕ್ಟರ್, ಇನ್ನೊಂದು ನಮ್ಮ ಜನಗಳಿಗೆ ಗೊತ್ತಾಗಬೇಕು, ಈ ನಾಯಿ ಯಾವುದು ಒಂದು ರೇಬಿಸ್ ಕಾಯಿಲೆಯಿಂದ ಬಳಲ್ತಾ ಇರುತ್ತೆ ಅಂತ ಒಂದು ನಾಯಿ, ಅದು ಸಾಕು ಪ್ರಾಣಿ ಆಗಿರಬಹುದು ಮನೆಯಲ್ಲೇನೆ, ಅದನ್ನ ನಾವು ಮುದ್ದಾಡುವಾಗ ಅಥವಾ ಇನ್ನೇನೋ ಅದಕ್ಕೆ ಆಹಾರ ಹಾಕುವಾಗ ಅದು ನಮ್ಮನ್ನ ಪರಿಚುತ್ತೆ, ಆ ಪರಿಚಿದಂತ ಸಂದರ್ಭದಲ್ಲಿ ಉಗುರಿನ ತಾಕಿದಾಗ ಆಗ್ತಕ್ಕಂತ ಗಾಯದಿಂದ ಈ ರೇಬಿಸ್ ಕಾಯಿಲೆ ಬರಬಹುದಾ ಹೇಗೆ? ಆಕ್ಚುಲಿ ಇಷ್ಟು ವರ್ಷದ ಮಾಹಿತಿ ಪ್ರಕಾರ ರೇಬಿಸ್ ನಾಯಿ ಕಚ್ಚಬೇಕು, ಶರೀರದಲ್ಲಿ ಗಾಯ ಆಗಬೇಕು, ಜೊತೆಗೆ ಆ ರೇಬಿಸ್ ಇರುವಂತ ನಾಯಿಯ ಜೊಲ್ಲು ಗಾಯದಲ್ಲಿ ಬಿದ್ದರೆ ರೇಬಿಸ್ ಬರ್ತದೆ ಅನ್ನುವಂತ ಖಚಿತವಾದಂತ ಮಾಹಿತಿ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ವೈಜ್ಞಾನಿಕ ಸಂಶೋಧನೆ ಏನ್ ಹೇಳ್ತದೆ ಅಂದ್ರೆ, ಈಗ ನೋಡ್ಲಿಕ್ಕೆ ಅತ್ಯಂತ ಆರಾಮಿದ್ದಂತ ನಾಯಿಗಳಿರಬಹುದು, ಬೆಕ್ಕಿರಬಹುದು, ಅವುಗಳ ಶರೀರದಲ್ಲೂ ಕೆಲವೊಮ್ಮೆ ರೇಬಿಸ್ ವೈರಸ್ ಕಂಡಿದ್ದು ಇದೆ. ಯಾಕಂದ್ರೆ ಬೆಕ್ಕಗಳನ್ನ ಮನೆಯಲ್ಲಿ ಎಲ್ಲರೂ ಮುದ್ದಾಡ್ತಾರೆ, ಅವನ ಹಾಸಿಗೆ ಮೇಲೆಲ್ಲ ತಗೊಳ್ತಾರೆ, ಮೈ ಮೇಲೆ ತಗೊಳ್ತಾರೆ, ಈ ತರ ಒಂದು ಸಂದರ್ಭದಲ್ಲಿ ಅವು ಪರಿಚುತ್ತವೆ, ಉಗುರು ತಾಗುವಂತ ಸಂದರ್ಭ ಇರ್ತದೆ. ಸೊ ಹಾಗಾಗಿ ನಾಯಿ ಬೆಕ್ಕಿನ ಉಗುರು ತಾಗದಾಗ್ಲೂ ಸಹಿತ ಗಾಯವನ್ನ ಚೆನ್ನಾಗಿ ವಾಶ್ ಮಾಡಬೇಕು. ಆಮೇಲೆ ಅದಕ್ಕೆ ಲಸಿಕೆಯನ್ನ ತಗೋಬೇಕೋ ಬೇಡುವ ಅನ್ನೋದು ನಾವು ಸಾಕಿದಂತ ಪ್ರಾಣಿಗೆ ರೇಬಿಸ್ ಲಸಿಕೆ ಕೊಟ್ಟಿದೀವ ಹೇಗೆ ಅನ್ನೋದ್ರ ಮೇಲೆ ಅವಲಂಬಿಸಿಕೊಂಡು ನಿಮ್ಮ ವೈದ್ಯರು ಅದಕ್ಕೆ ಸೂಕ್ತ ಮಾರ್ಗದರ್ಶನವನ್ನು ಕೊಡ್ತಾರೆ. ಗಾಯವನ್ನು ವಾಶ್ ಮಾಡಲಿಕ್ಕೆ ಮಾತ್ರ ಮರಿಬಾರದು, ಚೆನ್ನಾಗಿ ತೊಳಿಬೇಕು ಅದನ್ನ. ಸೋ ಅಂದ್ರೆ ಅದು ಪರ್ಚಲಿ ಇಲ್ಲವೇ ಹಲ್ಲುತ್ತಾಗ್ಲಿ, ಯಾವಾಗಲೂ ಅದರ ಬಗ್ಗೆ ನಾವು ಮುಂಜಾಗ್ರತೆ ವಹಿಸಿ ತಕ್ಷಣದಲ್ಲಿ ಆ ಗಾಯವನ್ನು ಸ್ವಚ್ಛವಾಗಿ ತೊಳೆದುಕೊಂಡು ತಕ್ಷಣಕ್ಕೆ ಹತ್ತಿರದಲ್ಲಿರುವ ಆಸ್ಪತ್ರೆಗೆ ಭೇಟಿ ಕೊಡೋದು. ಇನ್ನೊಮ್ಮೆ ವಿಶೇಷವಾಗಿ ನಾವು ನಾಯಿಗಳನ್ನ ಮುದ್ದು ಮಾಡಿದಾಗ ಅವು ನಮ್ಮನ್ನ ನೆಕ್ಕುತ್ತವೆ, ಸೊ ನಾಲಿಗೆ ಅಥವಾ ಎಂಜಲು ನಮ್ಮ ಶರೀರಕ್ಕೆ ತಾಕ್ತದೆ. ಹೌದು, ಆ ಸಂದರ್ಭಗಳನ್ನ ಸಹಿತ ನಾವು ಅದನ್ನ ನೀಟಾಗಿ ವಾಶ್ ಮಾಡಲೇಬೇಕು. ಆ ತಾಗಿರುವಂತಹ ಎಂಜಲು ಏನಿದೆ ಅದನ್ನ ಚೆನ್ನಾಗಿ ಸೋಪ್ ಹಾಕಿ ವಾಶ್ ಮಾಡಬೇಕು. ಆದಷ್ಟು ಈ ತರದ ಒಂದು ಹವ್ಯಾಸದಿಂದ ದೂರ ಇರೋದು ಬಹಳ ಸೂಕ್ತ ಅನ್ಸುತ್ತೆ. ಹೌದು, ಖಂಡಿತವಾಗಿ. ನಾಯಿ ಬೆಕ್ಕು ಅವೇನು ನಮ್ಮನ್ನ ಕೈ ಅಥವಾ ಮುಖಗಳನ್ನ ನೆಕ್ಲಿಕ್ ಬರ್ತವೋ ಅಂತ ಒಂದು ಸಂದರ್ಭದಲ್ಲಿ ನಾವು ಆದಷ್ಟು ಅವುಗಳನ್ನ ದೂರ ಇಟ್ಟರೆ ಈ ರೇಬಿಸ್ ಕಾಯಿಲೆ ಅಂತ ಕಾಯಿಲೆಗಳಿಂದ ನಾವು ಅದು ಬರದ ಹಾಗೆ ನಾವು ತಡೆಗಟ್ಟಬಹುದು. ಖಂಡಿತವಾಗಿ ಡಾಕ್ಟರ್, ಈಗ ಸಾಮಾನ್ಯವಾಗಿ ನಾವು ಹಳ್ಳಿ ಕಡೆಗಳೆಲ್ಲ ನೋಡ್ತೀವಿ, ಯಾವುದೋ ಒಂದು ನಾಯಿ ಕಚ್ಚಬಹುದು ಅಥವಾ ಬೆಕ್ಕು ಕಚ್ಚಬಹುದು, ಯಾವುದೇ ಒಂದು ಸಾಕು ಪ್ರಾಣಿ ಕಚ್ಚಿದಾಗ ಈ ನಾಟಿ ಔಷಧಿಗಳನ್ನ ಕೊಡಂತ ರೂಢಿ ಜಾಸ್ತಿ. ಈ ತರ ನಾಟಿ ಔಷಧಿಗಳನ್ನ ಕೊಡಿಸಬಹುದಾ ಹೇಗೆ, ಅಥವಾ ಈ ಲಸಿಕೆಗಳನ್ನ ಕೊಡಿಸೋದಾದ್ರೆ ಎಷ್ಟು ದಿನ ಕೊಡಿಸಬೇಕು, ಯಾವ ಪ್ರಮಾಣದಲ್ಲಿ, ಯಾವ ತರ? ಒಂದು ನಾಯಿ ಕಚ್ಚಿದಾಗ ನಾಟಿ ಔಷಧಗಳನ್ನ ಮಾಡುವಂತದ್ದು ಬಹಳಷ್ಟು ಕಡೆಗೆ ಪ್ರಚಲಿತವಾಗಿದೆ. ಅಲ್ಲಿ ಸ್ಥಳೀಯವಾಗಿ ಸಿಗುವಂತ ಸೊಪ್ಪಿನ ರಸವನ್ನ ಹಾಕೋದು, ಇಲ್ಲ ಅಂದ್ರೆ ಸುಣ್ಣವನ್ನ ಹಾಕಿ ಗಾಯದಲ್ಲಿ ಅದಕ್ಕೆ ಬ್ಯಾಂಡೇಜ್ ಮಾಡೋದು. ಸೊ ಈ ತರ ಎಲ್ಲ ಅದು ಯಾವುದೇ ವೈಜ್ಞಾನಿಕವಾಗಿ ಅದರಲ್ಲಿ ಏನೂ ಪ್ರಯೋಜನವಿಲ್ಲ. ಸೊ ಒಂದು ಲಸಿಕೆಯನ್ನ ಕಂಪಲ್ಸರಿಯಾಗಿ ಕೊಡಿಸಲೇಬೇಕು, ಅದು ನಿಮ್ಮ ನಾಯಿಗೆ ಲಸಿಕೆ ಕೊಟ್ಟಿದ್ರು ಸಹಿತ ಕೊಡಿಸಬೇಕು, ಇಲ್ಲ ಬೀದಿ ನಾಯಿಗಳಾದ್ರಂತೂ ಕಂಪಲ್ಸರಿ ಕೊಡಲೇಬೇಕು. ಮತ್ತೆ ಅದನ್ನ ಆ ಲಸಿಕೆಯನ್ನ ಪ್ರಾರಂಭಿಸೋದೇನಿದೆ ಆದಷ್ಟು ಬೇಗ ಪ್ರಾರಂಭಿಸಬೇಕು. ಯಾವತ್ತು ನಾಯಿ ಕಚ್ಚಿರ್ತದೆ ಆವತ್ತೇನೆ ಲಸಿಕೆಯನ್ನ ಪ್ರಾರಂಭಿಸಬೇಕು. ಮತ್ತೆ ಈಗ ನೀವು ಕೆಲವರು ಬಹಳಷ್ಟು ಜನ ರೈತ ಬಾಂಧವರು ಮಾಡಿದ್ ನೋಡಿರ್ತೀವಿ ನಾವು, ಒಂದು ಲಸಿಕೆ ಅಥವಾ ಎರಡು ಲಸಿಕೆಯನ್ನ ತಗೊಂಡು ಆ ಲಸಿಕೆಯನ್ನ ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತಾರೆ. ಸೊ ಹಾಗ್ ಮಾಡಬಾರ್ದು. ಕನಿಷ್ಠ ಈಗ ನಾಯಿ ನಿಮ್ಮಲ್ಲಿ ಆಕ್ಚುಲಿ ನಿಮ್ಮ ಗಮನಕ್ಕೆ ಸಿಗದೋದಂಗೆ ನಾಪತ್ತೆ ಆಗಿರ್ತದೆ, ನಾಯಿ ಆಹಾರ ತಗೊಳ್ತಾ ಇರುವುದಿಲ್ಲ ಅಥವಾ ಬಾಯಲ್ಲಿ ಜೊಲ್ಲು ಬರ್ತಾ ಇರ್ತದೆ, ನಾಯಿಗೆ ಜ್ವರ ಬಂದಿರ್ತದೆ, ಈ ತರ ಎಲ್ಲ ಲಕ್ಷಣ ಇದ್ದಾಗಂತೂ ಕಂಪಲ್ಸರಿಯಾಗಿ ಐದು ಲಸಿಕೆಗಳನ್ನ ತಗೊಳ್ಳೇಬೇಕು. ತಾವು ಪ್ರಥಮ ಡೋಸ್ ಅಥವಾ ಫಸ್ಟ್ ಡೋಸ್ ಇಂಜೆಕ್ಷನ್ ತಗೊಳ್ಳಿಕ್ಕೆ ಹೋದಾಗ ನಿಮಗೆ ಡಾಕ್ಟರ್ ಏನ್ ಶೆಡ್ಯೂಲ್ ಅನ್ನ ಹಾಕೊಟ್ಟಿರ್ತಾರೆ ಐದು ಇಂಜೆಕ್ಷನ್, ಅದೇ ಶೆಡ್ಯೂಲ್ ಪ್ರಕಾರವಾಗಿ ಐದು ಇಂಜೆಕ್ಷನ್ ಅನ್ನ ತಗೋಬೇಕು. ಇದಕ್ಕೆ ಬೇರೆ ಯಾವುದೇ ಒಂದು ಆಲ್ಟರ್ನೇಟಿವ್ ಮಾರ್ಗ ಇಲ್ಲ. ಸ್ಥಳೀಯವಾಗಿ ತಾವು ಏನು ಹಳ್ಳಿ ಪದ್ಧತಿಯಲ್ಲಿ ಚಿಕಿತ್ಸೆ ಇರಬಹುದು ಅಥವಾ ಸೊಪ್ಪಿನ ರಸ ಇರಬಹುದು ಅಥವಾ ಹೊಟ್ಟೆಗೆ ಏನು ನಾಟಿ ಔಷಧ ಕೊಡೋದಿರಬಹುದು, ಇದ್ಯಾವುದು ಕೆಲಸ ಮಾಡೋದಿಲ್ಲ. ಖಂಡಿತವಾಗಿ ಗಾಯವನ್ನ ಕ್ಲೀನ್ ಮಾಡೋದ್ರ ಜೊತೆಗೆ ಲಸಿಕೆ ಒಂದೇ ಇದಕ್ಕೆ ಮಾರ್ಗ. ಮತ್ತೆ ಈಗ ನಗರ ಪ್ರದೇಶ ಆಗಿರ್ಬೋದು ಅಥವಾ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಈ ಪ್ರಾಣಿಗಳಿಗೆ ರೇಬಿಸ್ ಇದೆ ಅಂತ ಗೊತ್ತಾದಾಗ ನಾವು ಯಾವ ರೀತಿ ಅವುಗಳನ್ನ ನೋಡ್ಕೊಳ್ಬೇಕು, ಯಾವ ತರ ಅದನ್ನ ಹ್ಯಾಂಡಲ್ ಮಾಡ್ಬೇಕಂತೀರಿ? ಒಂದು ಇಲ್ಲಿ ಒಂದು ವಿಷಯವನ್ನ ನಾನು ಹೇಳಕ್ ಇಷ್ಟಪಡೋದು ಅಂದ್ರೆ, ಬಹಳಷ್ಟು ಜನ ರೈತ ಬಾಂಧವರು ತಾವು ಸಾಕಿದಂತಹ ಹಸುಗಳಿರಬಹುದು, ಅವುಗಳು ಆಹಾರ ಬಿಟ್ಟ ತಕ್ಷಣದಲ್ಲಿ ಅವರಿಗೆ ತಿಳಿದ ವಿಧಾನದಲ್ಲಿ ಔಷಧೋಪಚಾರವನ್ನ ಮಾಡ್ತಾರೆ. ಅಂತಂದ್ರೆ ಆ ಜಾನುವಾರನ ಬಾಯಲ್ಲಿ ಕೈ ಹಾಕಿ ಅವುಗಳಿಗೆ ತಮಗೇನು ತಿಳಿದಿದೆ ಶುಂಠಿ ಕೊಡಬಹುದು ಅಥವಾ ಇಂಗು ಕೊಡೋದು ಆ ತರ ಎಲ್ಲ ಮಾಡ್ತಾರೆ. ಆವಾಗೂ ಸಹಿತ ಅವರಿಗೆ ಕೈಯಲ್ಲಿ ಗಾಯ ಆಗುವಂತಹ ಸಂದರ್ಭ ಇರ್ತದೆ. ದಯವಿಟ್ಟು ಎಲ್ಲರೂ ಜಾನುವಾರುಗಳಿಗೆ ಔಷಧಿ ತಿನ್ನಿಸಿದ ಸಂದರ್ಭದಲ್ಲಿ ಸಹಿತ ತಮ್ಮ ಕೈಯನ್ನ ಸ್ವಚ್ಛವಾಗಿ ತೊಳ್ಕೋಬೇಕು. ಜೊತೆಗೆ ನಾಯಿ ಕಚ್ಚಿ ಕೆಲವು ದಿನಗಳಲ್ಲಿ ರೇಬಿಸ್ ಲಕ್ಷಣಗಳು ಅಂದ್ರೆ ಆಹಾರ ಬಿಡೋದಿರಬಹುದು ಅಥವಾ ಜ್ವರ ಬರೋದಿರಬಹುದು, ಬಾಯಲ್ಲಿ ಜೊಲ್ಲು ಬರೋದಿರಬಹುದು, ಕ್ರಮೇಣವಾಗಿ ಅವುಗಳಿಗೆ ನಿಂತುಕೊಳ್ಳುವಂತ ಶಕ್ತಿಯನ್ನು ಕಳ್ಕೊಳ್ಳೋದಿರಬಹುದು, ಇಲ್ಲಾಂದ್ರೆ ಕಂಟಿನ್ಯೂಸ್ ಆಗಿ ಕೂಗ್ತವೆ, ವಿಶೇಷವಾಗಿ ದನಗಳಿರಬಹುದು ಕೂಗ್ತವೆ. ಅಂತ ಸಂದರ್ಭಗಳಲ್ಲಿ ತಾವು ಮತ್ತೆ ಮತ್ತೆ ಅವುಗಳನ್ನ ಮುಟ್ಟಲಿಕ್ಕೆ ಹೋಗಬಾರದು. ಅವುಗಳನ್ನ ಬೇರೆ ದನಗಳಿಂದ ಪ್ರತ್ಯೇಕಿಸಿ ನಾವು ಒಂದು ಕಡೆ ಇಡಬೇಕು. ಅದರಲ್ಲೂ ವಿಶೇಷ ಆಗಿ ಅದು ರೇಬಿಸ್ ಬಂದಿರುವಂತಹ ನಾಯಿ ಆದ್ರೆ ಅದಕ್ಕೆ ಯಾವುದೇ ಚಿಕಿತ್ಸೆಯನ್ನು ಕೊಡುವುದಿಲ್ಲ. ಯಾವುದೇ ಪ್ರಾಣಿ ಇರಬಹುದು, ಮನುಷ್ಯ ಇರಬಹುದು, ನಾಯಿ ಇರಬಹುದು ಅಥವಾ ಹಸು ಇರಬಹುದು, ರೇಬಿಸ್ ಲಕ್ಷಣ ಶುರುವಾದ ಮೇಲೆ ಕನ್ಫರ್ಮ್ ಆದ್ಮೇಲೆ ಅದಕ್ಕೆ ಯಾರೂ ಅದಕ್ಕೆ ಚಿಕಿತ್ಸೆ ಅಂತ ಕೊಡುವುದಿಲ್ಲ. ಸೊ ಹಾಗಾಗಿ ತಾವು ನಾಟಿ ಔಷಧಗಳನ್ನು ಬಿಟ್ಟು ಆ ಪ್ರಾಣಿಯನ್ನು ಆದಷ್ಟು ಒಂದು ಕಡೆಗೆ ಬೇರೆ ಪ್ರಾಣಿಯಿಂದ ಸಪರೇಟ್ ಮಾಡಿ ಅವುಗಳನ್ನು ಪ್ರತ್ಯೇಕಿಸಿ ಇಡೋದ್ರಿಂದ ಆ ರೇಬಿಸ್ ಲಕ್ಷಣ ಬೇರೆ ಬೇರೆ ಹಂತದಲ್ಲಿ ಏನಿದೆ, ಆ ರೇಬಿಸ್ ಲಕ್ಷಣ ಒಮ್ಮೆ ಶುರುವಾಯಿತು ಅಂದ್ರೆ 7 ದಿವಸ ಮ್ಯಾಕ್ಸಿಮಮ್ ಅಲ್ಲಿ ಆ ಜಾನುವಾರು ಸಾಯ್ತದೆ. 7ಕ್ಕಿಂತ ಹೆಚ್ಚು ದಿವಸ ಅದು ಬದುಕಿರೋದಿಲ್ಲ. ಅಲ್ಲಿವರೆಗೆ ತಾವು ಸ್ವಲ್ಪ ಎಚ್ಚರಿಕೆಯಿಂದ ಆ ದನವನ್ನ ಪ್ರತ್ಯೇಕಿಸಿ ಇಡೋದು ಒಳ್ಳೇದು. ಈ ಸತ್ತಂತ ಪ್ರಾಣಿಗಳನ್ನ ಯಾವ ರೀತಿ ಅವುಗಳನ್ನ ಅಂತ್ಯಕ್ರಿಯೆ ಮಾಡ್ಬೇಕಂತೀರಿ? ಆದಷ್ಟು ಈ ರೇಬಿಸ್ ಸಂಶಯಾಸ್ಪದ ಸಾವಿನಿಂದ ಸತ್ತಿರುವಂತಹ ಪ್ರಾಣಿಗಳ ಶರೀರ ಏನಿದೆ ಅವುಗಳನ್ನ ಭೂಮಿಯಲ್ಲಿ ಕನಿಷ್ಠ 1-4 ಅಡಿಯಷ್ಟು ಕಂತದ ಗುಂಡಿಯನ್ನ ತೋಡಿ ಸ್ವಲ್ಪ ಸುಣ್ಣವನ್ನ ಹಾಕಿ ಆ ಸತ್ತಿರುವಂತಹ ಪ್ರಾಣಿಯನ್ನ ಹಾಕಬೇಕು. ಶರೀರದ ಮೇಲೂ ಸಹಿತ ಸುಣ್ಣ ಕನಿಷ್ಠ 1-2 ಬ್ಯಾಗ್ ಅಷ್ಟು ಸುಣ್ಣವನ್ನ ಹಾಕಿ ಆಮೇಲೆ ಬಣ್ಣ ಹಾಕಿ ಮುಚ್ಚಬೇಕು. ಆದ್ರೆ ಸತ್ತಿರುವಂತ ಪ್ರಾಣಿಯನ್ನ ತಾವು ಹುಗಿದು ಹಾಕುವಾಗ ಗುಂಡಿಯಲ್ಲಿ ಮುಚ್ಚಿ ಹಾಕುವಾಗ ಅಂತ ಸಂದರ್ಭಗಳಲ್ಲಿ ರೇಬಿಸ್ ಆಡುತ್ತದೆ ಅಂತ ಭಯ ಪಡೋ ಅವಶ್ಯಕತೆ ಇಲ್ಲ. ಅಂದ್ರೆ ಯಾವುದೇ ರೀತಿಯ ಕಾಯಿಲೆಗಳು ಹರಡೋದಿಲ್ಲ. ಅದನ್ನ ಸಂಪೂರ್ಣವಾಗಿ ನಾವು ಜಾಗ್ರತೆಯನ್ನ ವಹಿಸಿಕೊಂಡು ಅದನ್ನ ಅಂತ್ಯಕ್ರಿಯೆ ಮಾಡಿದ್ದೇ ಆದಲ್ಲಿ ಅದು ಬೇರೆ ಪ್ರಾಣಿಗಳಿಗೂ ಹರಡೋದಿಲ್ಲ. ಮತ್ತೆ ಈ ಸಾಂಕ್ರಾಮಿಕ ರೋಗ ಒಂದು ಪ್ರಾಣಿಯಿಂದ ಇನ್ನೊಂದು ಪ್ರಾಣಿಗೆ ಬಹಳ ಕಡಿಮೆ. ತುಂಬಾ ಸಂತೋಷ ಡಾಕ್ಟ್ರೆ, ಇಷ್ಟೊತ್ತು ತಾವು ಜಾನುವಾರುಗಳನ್ನ ಸಾಕು ಪ್ರಾಣಿಗಳನ್ನ ಸಾಕುವಂತಹ ಪ್ರಕ್ರಿಯೆಯಲ್ಲಿ ತಾವು ಜಾನುವಾರುಗಳಿಗೆ ಮತ್ತು ಸಾಕು ಪ್ರಾಣಿಗಳಲ್ಲಿ ಅದರಲ್ಲೂ ಈ ರೇಬಿಸ್ ಕಾಯಿಲೆ ಬರದ ಹಾಗೆ ಯಾವ ರೀತಿ ತಡೆಗಟ್ಟಬೇಕು ಎನ್ನುವುದರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನಮ್ಮ ರೈತ ಬಾಂಧವರಿಗೆ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ರಿ. ಇಲ್ಲಿವರೆಗೂ ಬಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಷಯಗಳನ್ನು ತಿಳಿಸಿದ್ದಕ್ಕಾಗಿ ಆಕಾಶವಾಣಿಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅಭಿನಂದನೆಗಳು. ನಮಸ್ಕಾರ. ತಮಗೂ ಹಾಗೂ ಆಕಾಶವಾಣಿಯ ಎಲ್ಲ ಶ್ರೋತೃಗಳಿಗೆ ವೈಯಕ್ತಿಕವಾಗಿ ಧನ್ಯವಾದಗಳು ಹಾಗೂ ನಮಸ್ಕಾರ. ಇದುವರೆಗೆ ಜಾನುವಾರು ಮತ್ತು ಸಾಕು ಪ್ರಾಣಿಗಳಲ್ಲಿ ರೇಬಿಸ್ ರೋಗ ತಡೆಗಟ್ಟುವಿಕೆ ಈ ಕುರಿತು ಉತ್ತರ ಕನ್ನಡ ಜಿಲ್ಲೆ ಕುಮಟಾದ ಸರ್ಕಾರಿ ಪಶು ವೈದ್ಯ ವಿಭಾಗದಲ್ಲಿ ಮುಖ್ಯ ಪಶು ವೈದ್ಯಾಧಿಕಾರಿಗಳಾದ ಡಾ ವಿಶ್ವನಾಥ ಹೆಗಡೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಕುಮಾರ್ ಅಗಡಿ. ಸಂಕಲನ ಸುಮಾ ಸುರೇಶ್. ಜನಪದ ಸಂಗೀತದಲ್ಲಿ ಅಥಣಿ ತಾಲೂಕಿನ ಬೇಡರಹಟ್ಟಿಯ ಲಕ್ಕವ್ವ ಮಾದಪ್ಪಗೋಳ್ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದ. ಕಿ ತಂದಾರಿ ಗಯೇ ವ್ಯಾಸಕೇರವನೆ ಅಕ್ಕಿ ತಂದಾರಿ ಗೇರಿ ಮಂಚದ ಮೇಲ ಸಾಸಕೇರವನೆ ಅಕ್ಕಿ ತಂದಾರಿ ಗೇರಿ ಮಂಚದ ಮೇಲ ಸಾಸಕೇರವನ ಅಕ್ಕಿ ತಂದಾರಿ ಗೇರಿ ಮಂಚದ ಮೇಲ ಸಾಸಕೇರವನ ಸೀರಿಯ ಬಣ್ಣ ಸೀರಿಯ ಚಿನ್ನ ಸೀರಿ ತಂದಾರೇಗೆ ಸೀರಿ ತಂದಾರೇಗೆ ಸೀರಿ ತಂದಾರೇಗೆ ರೆ ಮಂಚದ ಮೇಲೆ ನಾರಿ ಗುಡಸರದನೆ ಸೀರಿ ತಂದಾರೇಗೆ ರೆ ಮಂಚದ ಮೇಲೆ ನಾರಿ ಗುಡಸರದನೆ ಸೀರಿ ತಂದಾರಿ ಗೇರಿ ಮಂಚದ ಮ್ಯಾಲ ನಾರಿ ಗಸರದನ ಸೀರಿ ತಂದಾರಿ ಗೇರಿ ಮಂಚದ ಮ್ಯಾಲ ನಾರಿ ಗುಡಸರದನ ಕುಬಸದ ಬಣ್ಣ ಕುಬಸದ ಚಿನ್ನ ಕುಬಸ ತಂದಾರೇಗ ಕುಬಸ ತಂದಾರೇಗ ಕುಬಸ ತಂದಾರಿಗೇರಿ ಮಂಚದ ಮೇಲ ನಾರಿ ತೊಡಸರದನೆ ಕುಬಸ ತಂದಾರಿಗೇರಿ ಮಂಚದ ಮೇಲ ನಾರಿ ತೊಡಸರದನೆ ಕುಬಸ ತಂದಾರಿಗೇರಿ ಮಂಚದ ಮೇಲ ನಾರಿ ತೊಡಸರದನ ಕುಬಸ ತಂದಾರಿ ಗೇರಿ ಮಂಚದ ಮೇಲ ನಾರಿಗೆ ತೊಡಸರದನ ಬಳಿಯದ ಬಣ್ಣ ಬಳಿಯದ ಚಿನ್ನ ಬಳಿಯ ತಂದಾರೇಗ ಬಳಿಯ ತಂದಾರೇಗ ಬಳಿಯ ತಂದಾರಿಗೇರಿ ಮಂಚದ ಮೇಲ ನಾರಿ ಗುಡಸರವನ ಬಳಿಯ ತಂದಾರಿಗೇರಿ ಮಂಚದ ಮೇಲ ನಾರಿ ಗುಡಸರವನೆ ಬಳಿಯ ತಂದಾರಿಗೇರಿ ಮಂಚದ ಮೇಲ ನಾರಿ ಗುಡಸರವನ ಬಳಿಯ ತಂದಾರಿಗೇರಿ ಮಂಚದ ಮೇಲ ನಾರಿ ಗುಡಸರವನ ದಾಂಡಿಯ ಬಣ್ಣ ದಾಂಡಿಯ ಚಿನ್ನ ದಾಂಡಿ ತಂದಾರೇಗ ದಾಂಡಿ ತಂದಾರೇಗ ದಾಂಡಿ ತಂದಾರಿಗೇರಿ ಮಂಚದ ಮೇಲ ನಾರಿ ಗುಡಸರದನ ದಂಡಿ ತಂದಾರಿಗೇರಿ ಮಂಚದ ಮೇಲ ನಾರಿ ಕಟ್ಟರದನೆ ಹಾತರ ಕಿ ಹಸರಾಣೆ ವಿಂಗಡಗಾಯೆ ಪುಂಡೆ ಪಲ್ಲೆ ಹಾತರ ಕಿ ಹಸರಾಣೆ ವಿಂಗಡಗಾಯೆ ಪುಂಡೆ ಪಲ್ಲೆ ಬೇಗ ಶರಣ ಜೀವಾರಿ ಬಾಳಾಗ ಬಗ ಶರಣ ಜೀವಾರಿ ಕಾತಾಗ ಬಗ ಶರಣ ಜೀವಾರಿ ಬಾಳಾಗ ಬಗ ಶರಣ ಜೀವಾರಿ ಕಾತಾಗ ಸವದಿಯ ಸೇತನೆ ಹಿಪರಗೆ ಸುಲಗಾಯೆ ಸವದಿಯ ಸೇತನೆ ಹಿಪರಗೆ ಸುಲಗಾಯೆ ಬಗ ಶರಣ ಜೀವಾರಿ ಬಾಳಾಗ ಬಗ ಶರಣ ಜೀವಾರಿ ಕಾತಾಗ ಬಗ ಶರಣ ಜೀವಾರಿ ಬಾಳಾಗ ಬಗ ಶರಣ ಜೀವಾರಿ ಕಾತಾಗ ಸವದಿಯ ಸೇತನೆ ಹಿಪರಗೆ ಸುಲಗಾಯೆ ಸವದಿಯ ಸೇತನೆ ಹಿಪರಗೆ ಸುಲಗಾಯೆ ಸವಗ ಶರಣ ಜೀವಾರಿ ಬಗ ಶರಯ ನೀವಾ ಕಾಂತಾಗ ಬಗ ಶರಯ ನೀವಾ ಬಾಳಾಗ ಬಗ ಶರಯ ನೀವಾ ಕಾಂತಾಗ ಬನೂರ ಬಾರಿ ಕಾಯ ಶಿರಟೆ ಪೇರು ಕಾಯ ಬನೂರ ಬಾರಿ ಕಾಯ ಶಿರಟೆ ಪೇರು ಕಾಯ ಬಗ ಶರಯ ನೀವಾ ಬಾಳಾಗ ಬಗ ಶರಯ ನೀವಾ ಕಾಂತಾಗ ಬಗ ಶರಯ ನೀವಾ ಬಾಳಾಗ ಬಗ ಶರಯ ನೀವಾ ಎಳಚಿದ ಚಜ್ಜಿ ರೊಟ್ಟ ಮಡಸಾಲ ಚೌಳಿ ಕಾಯ ಎಳಚಿದ ಚಜ್ಜಿ ರೊಟ್ಟ ಮಡಸಾಲ ಚೌಳಿ ಕಾಯ ಬಗ ಶರಯ ನೀವಾ ಬಾಳಾಗ ಬಗ ಶರಯ ನೀವಾ ಕಾಂತಾಗ ಬಗ ಶರಯ ನೀವಾ ಬಾಳಾಗ ಬಗ ಶೌರ್ಯ ನೀವಾ ಕಾಂತಾಗ ಫಳಿಯ ಚಿಕ್ಕ ನನ್ನ ತಾಯಿ ತಾವರ ಮನೆಯ ಫಳಿಯ ಚಿಕ್ಕ ನನ್ನ ತಾಯಿ ತಾವರ ಮನೆಯ ಕಳಸಿ ಬರಿ ನಾನೀ ಬಾಳಾಗ ಕಳಸಿ ಬರಿ ನಾನೀ ಕಾಂತಾಗ ಕಳಸಿ ಬರಿ ನಾನೀ ಬಾಳಾಗ ಕಳಸಿ ಬರಿ ನಾನೀ ಕಾಂತಾಗ ಫಳಿಯ ಚಿಕ್ಕ ನನ್ನ ತಾಯಿ ತಾವರ ಮನೆಯ ಫಳಿಯ ಚಿಕ್ಕ ನನ್ನ ತಾಯಿ ತಾವರ ಮನೆಯ ಕಳಸಿ ಬರಿ ನಾನೀ ಬಾಳಾಗ ಕಳಸಿ ಬರಿ ನಾನೀ ಕಾಂತಾಗ ಕಳಸಿ ಬರಿ ನಾನೀ ಬಾಳಾಗ ಕಳಸಿ ಬರಿ ನಾನೀ ಕಾಂತಾಗ ಕಳಸಿ ಬರಿ ನಾನೀ ಬಾಳಾಗ. ಅಥಣಿ ತಾಲೂಕಿನ ಬೇಡರಹಟ್ಟಿಯ ಲಕ್ಕವ ಮಾದಪ್ಪಗೋಳು ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದ ಇದುವರೆಗೆ ಕೇಳಿದಿರಿ. ಈಗ ಸರೋಜಿನಿ ಅರೂರು ಹಾಡಿದ ಸಂಪ್ರದಾಯದ ಹಾಡು. ಅವನಾಗೆ